ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೇಳುಗರ ಪ್ರಶ್ನೆಗಳಿಗೆ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ವಿಷಯವಾಗಿ ಉತ್ತರಿಸಿದವರು ಕೆಪೆಕ್ನ ನಿರ್ದೇಶಕರಾದ ಡಾ ಎಚ್ಕೆ ಶಿವಕುಮಾರ್ ಅವರು. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಎಚ್ ಗೌಡ, ಸಹಕಾರ ರಾಜಲಕ್ಷ್ಮಿ ಜಿ, ಸುಧಾರಾಣಿ ಟಿ, ತಾಂತ್ರಿಕ ನೆರವು ಸುಕುಮಾರ್, ತಮಿಳರಸಿ ಹಾಗೂ ಮುನಿರಾಜು. ರಾಜ್ಯವ್ಯಾಪಿ ಪ್ರಸಾರವಾದ ಈ ನೇರ ಫೋನಿನ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಡಿಕೇರಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ನಿಧನ ಸುದ್ದಿ. ಅರೆಕಾಡು ನಿವಾಸಿ ಕುಂಜನ್ ಮೇಸ್ತ್ರಿ ಅವರು ಇಂದು ಬೆಳಗ್ಗೆ 8 ಗಂಟೆಗೆ ನಿಧನರಾದರು. ಕುಂಜನ್ ಮೇಸ್ತ್ರಿ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 10 ಗಂಟೆಗೆ ಮೃತರ ಸ್ವಗೃಹ ಅರೆಕಾಡಿನಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಪ್ರಧಾನ ಕಚೇರಿ ಸುಳ್ಯ. ಒಟ್ಟು 23 ಶಾಖೆಗಳನ್ನು ಹೊಂದಿದ್ದು ಕೊಡಗಿನಲ್ಲಿ ಮಡಿಕೇರಿ, ಕುಶಾಲನಗರ, ಸೋಮವಾರಪೇಟೆ, ನಾಪೋಕ್ಲುವಿನಲ್ಲಿ ಶಾಖೆ ಹೊಂದಿದೆ. ನಮ್ಮಲ್ಲಿ ಆಕರ್ಷಕ ಬಡ್ಡಿದರದಲ್ಲಿ ಠೇವಣಿ ಸ್ವೀಕರಿಸಲಾಗುವುದು ಹಾಗೂ ಎಲ್ಲಾ ರೀತಿಯ ಸಾಲ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449251854. ಸುದ್ದಿ ಜೊಂಪೆ ಓದ್ತಾ ಇರುವವು ಮಚ್ಚೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ರಾಷ್ಟ್ರಲಿ ಭಾರಿ ಲಾಯಕಿನ ಶುದ್ಧ ಗಾಳಿ ಮತ್ತೆ ಪರಿಸರ ಹೊಂದಿದ ಪ್ಯಾಟೆಲಿ ಒಂದಾಗಿದ್ದ ಮಡಿಕೇರಿನ ಮನರಕ್ಕೆ ಪೌರ ಕಾರ್ಮಿಕರ ಶ್ರಮ ಜಾಸ್ತಿ ಹುಟ್ಟೂತ ಶಾಸಕರು ಡಾಕ್ಟರ್ ಮಂತರ್ಗೌಡ ಅವು ಹೇಳುದು. ನಗರಸಭೆ ಕಡೆಯಿಂದ ಪ್ಯಾಟೆನ ಅಂಬೇಡ್ಕರ್ ಭವನದಲ್ಲಿ ಇಂದು ನಡೆದ ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ಕೂಡಿಹಾಡಿ ಅವು ಮಾತಾಡ್ದು. ಸಾರ್ವಜನಿಕ ಜೀವನದಲ್ಲಿ ಪೌರ ಕಾರ್ಮಿಕರನ್ನ ಗೌರವಿಸೋಕು ಅವು ಬೇರೆಯವರಂಗೆ ಬದುಕಿಗೆ ಪ್ರಯತ್ನ ಪಡಕೂತ ಈ ಜಂಬರಲ್ಲಿ ಕಿವಿಮಾತು ಕೊಟ್ಟು ಪೌರ ಕಾರ್ಮಿಕರಿಗೆ ಶಾಸಕರು ಸಮವಸ್ತ್ರನ ಹಂಚಿದ ಹಂಗೆ ಮಂಗಳೂರು ಮತ್ತೆ ರಾಜಸೀಟ್ ರಸ್ತೆನ ಉದ್ಘಾಟನೆ ಮಾಡ್ದೋ. ಮಡಿಕೇರಿನ ಇಂದಿರಾನಗರಲ್ಲಿ ಹೊಸದಾಗಿ ನಿರ್ಮಿಸಿದ ಕಾಂಕ್ರೀಟ್ ರಸ್ತೆನ ಶಾಸಕರು ಸಾರ್ವಜನಿಕರಿಗೆ ಸಮರ್ಪಿಸಿದೋ. ಈ ಒತ್ತುಲಿ ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ರಾಜೇಶ್ ಯಲ್ಲಪ್ಪ ಸೇರಿದಂಗೆ ನಗರಸಭೆ ಸದಸ್ಯರು ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡಿದ್ದೋ. ಕೊಡಗು ಜಿಲ್ಲಾ ಗೃಹರಕ್ಷಕ ದಳ ಕಚೇರಿಯಲ್ಲಿ ಉಪಯೋಗಕ್ಕೆ ಇಲ್ಲದ ವಸ್ತುನ ನವೆಂಬರ್ 26 ಕೊಡಗು ಜಿಲ್ಲಾ ಗೃಹರಕ್ಷಕ ದಳ ಕಚೇರಿಯಲ್ಲಿ ಹರಾಜು ಮಾಡಲಾದೆ ಅಂತ ಗೊತ್ತಾಗುಟ್ಟು 2024-25 ಸಾಲಿನ ಕರ್ನಾಟಕ ಅಭಿವೃದ್ಧಿನ 20 ಅಂಶಗಳ ಕಾರ್ಯಕ್ರಮ ಸೇರಿದಂಗೆ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆನ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜ್ ಅವರ ಅಧ್ಯಕ್ಷತೆಯಲ್ಲಿ ನವೆಂಬರ್ 29 ಹೊತ್ತಾರೆ 10:30 ಪ್ಯಾಟೆನ ಜಿಲ್ಲಾ ಪಂಚಾಯತ್ ಸಭಾಬಾಡಿಯಲ್ಲಿ ನಡೆದದೆ ಅಂತ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅವು ತಿಳಿಸಿಯೋಳು. ಕರ್ನಾಟಕ ಸರ್ಕಾರದ ಆದೇಶದ ಹಂಗೆ ಕೊಡಗು ಜಿಲ್ಲಾ ವ್ಯಾಪ್ತಿನ ಸಣ್ಣ ಮತ್ತೆ ಮಧ್ಯಮ ಕಾಫಿ ಬೆಳೆಗಾರರ 10 HP ಮುಟ್ಟ ನೀರಾವರಿ ವಿದ್ಯುತ್ ಪಂಪ್ಸೆಟ್ ಸ್ಥಾವರಗಳಿಗೆ 2022 ಜುಲೈ 1 ಬಳಕೆ ಮಾಡಿಕೊಂಡ ವಿದ್ಯುತ್ ಮೇಲೆ ವಿದ್ಯುತ್ ಶುಲ್ಕನ ಗ್ರಾಹಕರಿಗೆ ಡಿಬಿಟಿಯಿಂದ ಮರುಪಾವತಿಸಿಕೆ ಆದೇಶ ಹೊರಡಿಸಿಯಲು ಅರ್ಹ ಫಲಾನುಭವಿಗ ತಮ್ಮ ಮಾಸಿಕ ಬಿಲ್ ಪ್ರತಿ ಐಡಿಗೆ ಜೋಡಣೆ ಆದ ಆಧಾರ ಕಾರ್ಡ್ ಸಂಖ್ಯೆನ ಮಾಹಿತಿಯೊಟ್ಟಿಗೆ ಹತ್ತಿರದ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಸಂಸ್ಥೆನ ಪ್ರಯೋಜನ ಪಡ್ಕಂಬಕ್ಕೆ ಉಪವಿಭಾಗ ಕಚೇರಿಯಲ್ಲಿ ಸಲ್ಲಿಸಿ ಡಿಬಿಟಿ ಯೋಜನೆ ಅಡಿಲಿ ನೋಂದಾಯಿಸಿ ಕಣಕ್ಕೆ ಕೇಳಿಕೊಂಡಳು. ಮಾಸಿಕ ವಿದ್ಯುತ್ ಶುಲ್ಕನ ಸರಿಯಾದ ಸಮಯಕ್ಕೆ ಕಟ್ಟುವ ಹಂಗೆ ಕಾರ್ಯ ಮತ್ತೆ ಪಾಲನೆ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ತಿಳಿಸಿಯಳು. ಹಿರಿಯ ನಾಗರಿಕ ವೇದಿಕೆನ ವಾರ್ಷಿಕ ಸಾಮಾನ್ಯ ಸಭೆನ ಅಧ್ಯಕ್ಷರು ಕೊಂಗಂಡ ಎ ತಿಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನವೆಂಬರ್ 30 ಹೊತ್ತಾರೆ 11 ಪ್ಯಾಟೆನ ಬಾಲಭವನದಲ್ಲಿ ನಡೆದದೇತ ಕಾರ್ಯದರ್ಶಿಗ ಮಾಹಿತಿ ಕೊಟ್ಟಳು. 2024-25 ಸಾಲಿನ ಮಕ್ಕಳ ದಿನಾಚರಣೆ ಬಗ್ಗೆಲಿ ಕೊಡಗು ಜಿಲ್ಲಾ ಬಾಲಭವನ ಸಮಿತಿ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರ ಕಡೆಯಿಂದ ಜಿಲ್ಲಾ ಮಟ್ಟಳಿ ಮಕ್ಕಳ ದಿನಾಚರಣೆ ಬಗ್ಗೆಲಿ ಪೈಪೋಟಿ ಕಾರ್ಬಾರ್ ಆಯೋಜಿಸಿಳು. ಹೆಸರನ್ನ ನೋಂದಾಯಿಸಿದ ಮಕ್ಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಗೆ ಖುಷಿ ಇದ್ದ ಮಕ್ಕ ನವೆಂಬರ್ 26ರಂದು ಹೊತ್ತಾರೆ 10 ಗಂಟೆಗೆ ಕೊಡಗು ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ಹಾಜರಾಗುವಂಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರು ಮಾಹಿತಿ ಕೊಟ್ಟಳು. ಇಲ್ಲಿಗೆ ಸುದ್ದಿ ಚುಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಪ್ರಧಾನ ಕಚೇರಿ ಸುಳ್ಯ, ಶಾಖೆಗಳು ಮಡಿಕೇರಿ, ಕುಶಾಲನಗರ, ಸೋಮವಾರಪೇಟೆ ಮತ್ತು ನಾಪೋಕ್ಲು. ಯೋಮನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಿಷಟಗೇರಿ ಯೂನಿಟ್ನಲ್ಲಿ ಹಸಿ ಅಡಿಕೆಯನ್ನು ಉತ್ತಮ ಬೆಲೆಗೆ ಖರೀದಿಸಲಾಗುವುದು. ಕಾಲ್ ಬಳೆಯಡ ಸೋಮಯ್ಯ 9448000383, ಚಂದುರ ದೇವಯ್ಯ 9480165997. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪ್ಟನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22557. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕಾಲೂರು ಗ್ರಾಮ ಯಾಲ್ದಾಳು ಕುಟುಂಬಸ್ಥರು ಶ್ರೀ ವೆಂಕಟರಮಣ ದೇವರ ಹರಿಸೇವೆಯನ್ನು ನಾಳೆ ಶನಿವಾರ ಬೆಳಿಗ್ಗೆ 9 ಗಂಟೆಗೆ ಕಾಲೂರು ಗ್ರಾಮದಲ್ಲಿರುವ ಯಾಲದಾಳು ಐನು ಮನೆಯಲ್ಲಿ ನಡೆಸಲಿದ್ದಾರೆ. ಕುಟುಂಬಸ್ಥರು, ಊರಿನವರು, ತವರು ಮನೆ ಹೆಣ್ಣು ಮಕ್ಕಳು, ನೆಂಟರಿಷ್ಟರೆಲ್ಲ ಬಂದು ದೇವರ ಕೃಪೆಗೆ ಪಾತ್ರರಾಗುವಂತೆ ಕಾಲೂರು ಗ್ರಾಮ ಯಾಲದಾಳು ಕುಟುಂಬಸ್ಥರು ಕೋರಿದ್ದಾರೆ. ಅಮ್ಮಕ್ಕಿ ಒಂಟಿ ಅಂಗಡಿ ಶ್ರೀ ಮುತ್ತಪ್ಪ ದೇವಸ್ಥಾನದಲ್ಲಿ ಇದೇ 24ರಂದು ಭಾನುವಾರ ಪುತ್ತರಿ ವೆಳ್ಳಾಟಂ ನಡೆಯಲಿದ್ದು, ಅಂದು ಬೆಳಿಗ್ಗೆ 6 ಗಂಟೆಗೆ ಗಣಪತಿ ಹೋಮ, ಸಂಜೆ 4 ಗಂಟೆಗೆ ಮುತ್ತಪ್ಪನನ್ನು ಮಲೆ ಇಳಿಸುವುದು, ಸಂಜೆ 6 ಗಂಟೆಗೆ ಶ್ರೀ ಮುತ್ತಪ್ಪ ದೇವರ ಪುತ್ತರಿ ವೆಳ್ಳಾಟಂ, ರಾತ್ರಿ 8:30 ಅನ್ನ ಸಂತರ್ಪಣೆ ನಡೆಯಲಿದೆ. ಸೇವೆ ಮಾಡಿಸಲಿಚ್ಛಿಸುವವರು ಸಂಪರ್ಕಿಸಿ ಮೊಬೈಲ್ 9632834708. ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ಕೋರಿದ್ದಾರೆ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು, ಶ್ರೀ ಮುತ್ತಪ್ಪ ದೇವಸ್ಥಾನ, ಅಮ್ಮತ್ತಿ ಒಂಟಿ ಅಂಗಡಿ. ನವೆಂಬರ್ 14 ಮರಣಪಟ್ಟ ಕೋಕೇರಿ ಗ್ರಾಮ ಚಾನಂಡ ಪೌತಿ ಈರಪ್ಪ ಐಂಡ ಪೊಣ್ಣು ಗೌರು ಅಕ್ಕವ ಐಂಡಮಾದ ಕಾರ್ಯ ಇದೇ 24 ನಾರಾಚ ಪೊಲಕ 11 ಗಂಟೆಗೆ ಕೋಕೇರಿಲುಳ್ಳ ಐಂಡ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಕಾರ ಊರುಕಾರ ಬಿಂದು ಚೆಂಗಾದಿಯಲ್ಲ ಇದನ್ನ ಆಹ್ವಾನದ ಜ್ಞಾನ ಮಾಡಿತು ಬರನುಂದು ಮಕ್ಕ ಚಾನಂಡ ಗಿರೀಶ್ ಪೂಣಚ ಹರೀಶ್ ಸುಬ್ಬಯ್ಯ ಪಿಂಜ ಸಂಸಾರಕಾರ ಘಟನೆ. ಪ್ರಸಿದ್ಧ ಜ್ಯೋತಿ ಲ್ಯಾಬ್ಸ್ ಅವರ ವಿಶ್ವದರ್ಜೆಯ ಫ್ಯಾಬ್ರಿಕ್ ಸ್ಪಾ ಲ್ಯಾಂಡ್ರಿ ಮತ್ತು ಡ್ರೈ ಕ್ಲೀನಿಂಗ್ ಸರ್ವಿಸ್ ಗೋಣಿಕೊಪ್ಪದ ಬೈಪಾಸ್ ರಸ್ತೆಯಲ್ಲಿ ಆರಂಭಗೊಂಡಿದ್ದು 20% ಡಿಸ್ಕೌಂಟ್ ನೀಡಲಾಗುವುದು. ಭೇಟಿ ನೀಡಿ ಫ್ಯಾಬ್ರಿಕ್ ಸ್ಪಾ, ಬೈಪಾಸ್ ರಸ್ತೆ, ಗೋಣಿಕೊಪ್ಪ. ಲಯನ್ಸ್ ಕ್ಲಬ್ ಗೋಣಿಕೊಪ್ಪ ಇವರ ವತಿಯಿಂದ ಕೊಡಗು ಜಿಲ್ಲಾ ಮಟ್ಟದ ಪಿಯುಸಿ ವಿಭಾಗದ ಬಾಲಕ ಬಾಲಕಿಯರ 5A side ಹಾಕಿ ಪಂದ್ಯಾವಳಿ ಈ ತಿಂಗಳ 30ರಂದು ಗೋಣಿಕೊಪ್ಪ ಲಯನ್ಸ್ ಪ್ರಾಥಮಿಕ ಶಾಲಾ ಟರ್ಫ್ ಮೈದಾನದಲ್ಲಿ ನಡೆಯಲಿದೆ. ಆಸಕ್ತ ಪಿಯುಸಿ ತಂಡಗಳು ಈ ತಿಂಗಳ 25ರೊಳಗೆ ಹೆಸರು ನೋಂದಾಯಿಸಿಕೊಳ್ಳಲು ಸಂಪರ್ಕಿಸಿ ದೈಹಿಕ ಶಿಕ್ಷಕರು ಪಿಎನ್ ನಾಗೇಶ್ 9481058256. ವಿರಾಜಪೇಟೆ ತಾಲೂಕು ಪೆಗ್ಗಳ ಗ್ರಾಮ ಶ್ರೀ ಅಯ್ಯಪ್ಪ ಭಗವತಿ ದೇವಸ್ಥಾನದಲ್ಲಿ ಕಾಲೋದಿ ನಡಪ ಶ್ರೀ ಈಶ್ವರ ಬಂದನಿಂದ ದಿನ ಆನ ಮುಪ್ಪಟ್ಟೆ ಚೆನ್ನಿಯಾಚೆ ಇದೇ ತಿಂಗಳ 23ರಾಗ ನಾಳೆ ಚೆನ್ನಿಯಾಚೆ ನಡಪ. ಮಧ್ಯಾಹ್ನ ಊಟದ ವ್ಯವಸ್ಥೆ ಉಂಡು. ಊರಿನಾಡರ ಭಕ್ತಂಗೆಲ್ಲ ಬಂತು ಪೂಜೆಲು ಕೂಡಿಯಾಡುನುಂದು ಅಧ್ಯಕ್ಷ ಪಿ ಆಡಳಿತ ಮಂಡಳಿಕಾರ ಕಟ್ಟಣಿತ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186. ನೆಕ್ಸಾ. ಅದ್ವೈತ್ ಹ್ಯುಂಡೈ ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450. ರೀ, ಹೊಸ ಮನೆಗೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷಿನ್ ಎಲ್ಲಾ ಹೊಸದೇ ತರಬೇಕು ಅಲ್ವೇ? ಆಗ ಹಳೆದನ್ನೆಲ್ಲ ಏನ್ ಮಾಡೋದು? ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಇವಾಗ ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್ ಇದೆ. 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ ಹಾಗೂ 40% ಡಿಸ್ಕೌಂಟ್ ಕೂಡ ಇದೆ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದೆಂಡುಳ್ಳ ಕರವಂಡ ಸೀಮಾ ಗಣಪತಿ ಮುಖ್ಯಪಟ್ಟ ಸುದ್ದಿ. ಸಹಕಾರ ಸಂಘತ್ರ ಬೊಳ್ಚಕ್ಕ ಎಲ್ಲರೂ ನೈಕೊಂಡು ಕೆಎನ್ ರಾಜಣ್ಣ. ಇದೇ ತಿಂಗಳ 26ರಂದು ಜಿಲ್ಲಾ ಮಟ್ಟದ ಮಕ್ಕಳ ನಾಳು. ಸುದ್ದಿರ ವಿವರ. ಕೊಡಗು ಜಿಲ್ಲೆಯ ಪ್ರಾಥಮಿಕ ಸಹಕಾರ ಸಂಘತ್ರ ಬೊಳ್ಚಕ್ಕ ಎಲ್ಲರೂ ನೈಕೊಂಡು ಸಹಕಾರ ಸಚಿವಗಳನ್ನ ಕೆಎನ್ ರಾಜಣ್ಣ ಅವು ಒಣಚಿ. ಮಡಿಕೇರಿಯ ಡಿಸಿಸಿ ಬ್ಯಾಂಕ್ ಸಭಾಬಾಡಲು ಸಹಕಾರ ಪಿಂಜ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಯಡ ಕೂಡ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೊರೋಕಾರಿಕೆ ವಹಿಸಿತು. ಅಯ್ಯಂಗ ತಕ್ಪರಂದತ್ತು ಸಹಕಾರ ಸಂಘ ಕೃಷಿಕಂಗಡ ಬೆನ್ನೆಲುಬು. ಸಹಕಾರ ಸಂಘತನ ಬಲಪಡಿಸುವಕ್ಕೆ ಎಲ್ಲರೂ ಮಿಂಜಕ್ಕೆ ಬರೋಂಡು ಸಹಕಾರ ಸಂಘ ಬೊಂದಕ ಕೃಷಿಕಂಗಕ್ಕೆ ಸಹಾಯಪ್ಪ ಅಂದ ಅಯ್ಯಂಗ ಅಣಚಿ. ಈ ನ್ಯಾರತ ಕೊಡಗು ಡಿಸಿಸಿ ಬ್ಯಾಂಕ್ ನಿರ್ದೇಶಕಗಳನ್ನ ಮುಂಡಂಡ ಸಿ ನಾಣಯ್ಯ ಡಿಸಿಸಿ ಬ್ಯಾಂಕ್ ರ ಜಿಲ್ಲಾ ವ್ಯವಸ್ಥಾಪಕಂಗ ಮುಖ್ಯಪಟ್ಟಯ್ಯಂಗ ಕೂಡಿಯಾಡಿ ತಿಂಜತ್ತು. ಇದೇ ತಿಂಗಳ 30ರಂದು ಪಲಾಕ 11ಗಂಟೆಗೆ ಪೆರಿಯ ನಾಗರಿಕಂಗಡ ಕಾಲತರ ಸಾಮಾನ್ಯ ಸಭೆ ಅಧ್ಯಕ್ಷಗಳನ್ನು ಕೊಂಗಂಡ ಎ ತಿಮ್ಮಯ್ಯ ಎಂಗಡ ಕೊರವು ಕಾರ್ಯಕ್ಕೆಲ್ಲ ಮಡಿಕೇರಿಯ ಬಾಲಭವನ ಹತ್ರ ಸಭಾ ಬಾಡೆಯಲ್ಲಿ ನಡಪ ಅಂದ ಕಾರ್ಯದರ್ಶಿ ಎಣಚಿ. 2024-25 ಸಾಲರ ಮಕ್ಕಳ